ಡಿಮ್ಯಾಂಡ್ ಹೇಗಿದೆ, ಬೇಡಿಕೆ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್. ಇವಾಗ ಏನ್ ಪರವಾಗಿಲ್ಲ ಸರ್, 2 ವರ್ಷ ಆಯ್ತು ಪಪ್ಪಾಯ್ ಫಸ್ಟ್ ಕ್ಲಾಸ್ ನೋಡೋದು ಸರ್. ಇವಾಗ ನಾವು ಮಾಡಗತ್ನು 3 ವರ್ಷ ಆಯ್ತು ಸರ್, ಚೆನ್ನಾಗಿ ಸರ್. ಇದು ಯಾವ್ದಕ್ಕಾಗಿ ಬಳಸ್ತಾರೆ ಹೆಚ್ಚಾಗಿ ಪಪ್ಪಾಯ? ಸಾಬಾನ ಹಿಂಗೆಲ್ಲ ಸೋಪ್ ತಯಾರಲ್ಲಿ ಸರ್, ಆಮೇಲೆ ಮೆಡಿಕಲ್ ಸ್ವಲ್ಪ ಇದು ಸರ್. ಮತ್ತ ಎಲ್ಲ ಲಾಸ್ಟ್ ಟೈಮಿಗೆ ಪಪ್ಪಾಯಿ ಕಟಿಂಗ್ ಆದ್ರೆ ಎಲ್ಲ ಲಾಸ್ಟ್ ಸಣ್ಣ ಕಾಯಿ ಇದ್ದ ಕಡ್ರಿ, ನಾವು ಕಟಿಂಗ್ ಅದು ಹಾಲು ಇರ್ತದೆ ಸರ್. ಅದು ಹಾಲು ಸಿಗ್ತದೆ. ಹಾಂ ಸರ್, ಪಪ್ಪಾಯಿಯಿಂದ ಕಾಯಿಯಿಂದ ಹಾಲು ತೆಗಿತಾರೆ ಸರ್. ಅದು ಎಲ್ಲಿ ತೆಗಿತಾರೆ? ಅಲ್ಲಿ ಅದೇ ಗಿಡದ ಅಲ್ಲಿ ತೆಗಿತಾರೆ ಸರ್. ಅಲ್ಲಿ ತಳಗೆ ಏನ್ ಮಾಡ್ತಾರೆ ಹಾಲನ್ನ? ಅದು ಹಾಲು ಮೆಡಿಕಲ್ ಯೂಸ್ ಮಾಡ್ತಾರೆ ಸರ್. ಅದು ನಾವು ಹಾಲು ಕೊಟ್ಟಿದ್ದೀವಿ ಸರ್. ಅದು ಅಂದ್ರೆ ನೀವು ಕಾಯಿ ಕೊಡ್ತೀರಾ, ಹಾಲಿಗೆ ರೇಟ್ ಹಚ್ಚಿದ್ದೀರಾ ಹೇಗೆ? ಇಲ್ಲ ಸರ್, ಲಾಸ್ಟಿಂಗ್ ಸಣ್ಣ ಕಾಯಿ ಆದ್ಬೇಕ್ರಿ, ಇದು ನಮ್ಮ ಹಾರ್ವೆಸ್ಟಿಂಗ್ ಮುಗಿತೈತಿ ಸರ್. ಹಾರ್ವೆಸ್ಟಿಂಗ್ ಮುಗಿದ ಬಳಿಕ ಲಾಸ್ಟಿಗೆ ನಾವು ಇವತ್ತು ಪಪ್ಪಾಯಿ ತೆಗಿಬೇಕಾಗ್ಯದ. ಆ ಟೈಮಿಗೆ ಏನದ, ಉಳಿದ ಕಾಯಿಗಳು ವೇಸ್ಟ್ ಮಾಡದೆ ಅವು ಎಷ್ಟು ಹಾಲು ತಕೊಂಡ್ರಿ, ಮುಂದೇನದ ಅದು ನಮಗ್ ಮತ್ ಅದ್ರ ಉಟ್ರಾವೇಟರ್ ಹೊಡೆದೇವನ್ರಿ ಸರ್, ಅದು ಮತ್ ಬೆಳೆ ಭೂಮಿ ಫಲವತ್ತತೆ ಜಾಸ್ತಿ ಮಾಡುತ್ತೆ ಸರ್. ಅದು ಕಾಯಿ ಹಾಲು ತೆಗ್ದಾದ ಮೇಲೆ ಉಳಿದ ತ್ಯಾಜ್ಯಗಳೆಲ್ಲ ತ್ಯಾಜ್ಯಗಳೆಲ್ಲ ರೂಟ್ರಾವೇಟರ್ ಹೊಡೆಸಿಬಿಟ್ರಿ, ಹುಳ ನೆಲದಾಗ ಇದು ಆತಲ್ರಿ ಸರ್. ಅದೇನು ಮಿಷನ್ ತರ್ತಾರೆ ಏನು ಮತ್ತೆ ಹಾಲು ಮಾಡ್ಲಿಕ್ಕೆ? ಇಲ್ಲ ಸರ್, ಅವು ಬ್ಲೇಡ್ ಮುಖಾಂತರ ಹೊಡಿತಾರೆ ಸರ್. ತಳಗೆಲ್ಲ ಪ್ಲಾಸ್ಟಿಕ್ ಹಾಕ್ಬಿಟ್ರಿ, ಗಿಡದ ಬಡಕ್ಕೆಲ್ಲ ಪ್ಲಾಸ್ಟಿಕ್ ಹಾಕ್ತಾರೆ, ಬ್ಲೇಡ್ ಗಳು ಎಲ್ಲ ಮಾರ್ಕ್ ಮಾಡ್ಕೋತಾರೆ, ಅದರಿಂದ ಹಾಲು ಸುರಿತಾರೆ ತಳಗ್ರಿ. ಕಾಯಿಯಿಂದ ಕಾಯಿಯಿಂದ ಸುರಿಬಿಟ್ಟು ಅದು ಕಾಯಿಯನ್ನು ಕೊಯ್ದು ಮಿಷನ್ಗೆ ಹಾಕೋದಿಲ್ಲ. ಇಲ್ಲ ಇಲ್ಲ ಸರ್, ಸುಮ್ಮನೆ ಬ್ಲೇಡ್ ಏನು ಮಾರ್ಕ್ ಮಾಡ್ಕೋತು ಹೋದ್ರೆ ಸರ್ ಕಾಯಿಗೆ? ಹಾ ಸರ್, ಕಾಯಿಗೆ ಬ್ಲೇಡ್ ಮಾರ್ಕ್ ಮಾಡ್ಕೋತ ಹೋದ್ರೆ ತಾನೇ ತಳ ಬೀಳ್ತಾರೆ ಹಾಲು. ಹಾ ರೀ, ಬಿದ್ದ 10-5 ಮಿನಿಟ್ನಾಗ ಅದು ಇದು ಆತ ಸರ್, ಹೆಪ್ಪಗಡತ ಸರ್. ಔಷಧಿ ಬಳಕೆ ತಗೊಳ್ತಾರೆ? ಹಾ ಸರ್, ಔಷಧಿ ಬಳಕೆ ಹೋಯ್ತಾರೆ ಸರ್. ಓಹೋ, ಇದು ಒಂದು ಕೊನೆ ಹಂತಕ್ಕೆ ಸಿಗುವಂತ ಲಾಭ ರೈತನಿಗೆ, ಏನು ವೇಸ್ಟ್ ಆಗುದಿಲ್ಲ. ವೇಸ್ಟ್ ಆಗುದಿಲ್ಲ ಸರ್, ಏನು ವೇಸ್ಟ್ ಆಗುದಿಲ್ಲ. ಅದ್ರ ತ್ಯಾಜ್ಯವನ್ನು ಕೊಯ್ದು ಅದ ಬ್ಲೇಡ್ ಹಾಕಿದ ಮೇಲೆ ಅದು ಉಳಿದದನ್ನು ನೀವು ಭೂಮಿಗೆ ಹಾಕಿಬಿಡಿ. ಹಾ, ರೂಟ್ರೋವೇಟರ್ ಮಾಡದೆ ಅಂದ್ರೆ ಪೂರಾ ಭೂಮಿಗೆ ಮಿಕ್ಸ್. ರೂಟ್ರೋವೇಟರ್ ಮಾಡೋದು ಹೇಗೆ? ಅದು ಗಿಡಕ್ಕೆ ರೂಟರ್ ಹಚ್ಚಬಿಡೋದು ಸರ್. ಗಿಡಕ್ಕೆ ಗಿಡಕ್ಕೆ ಹಾಕಿಬಿಡೋದು? ಹಾ ರೀ, ಏನಾದ್ರು ಮಣ್ಣು ಹಾಕ್ಬೇಕು ಹೇಗೆ? ಇಲ್ಲ ಸರ್, ಟ್ರಾಕ್ಟರ್ ಮುಖಾಂತರ ರೂಟ್ರೋವೇಟರ್ ಹಾಕ್ಬಿಟ್ರೆ ಐತ್ರಿ, ಅವ್ ತಾನೇ ಎಲ್ಲ ಭೂಮಿಯಲ್ಲಿ ಮಿಕ್ಸ್ ಆಗ್ತದೆ ಸರ್. ಚೂ ಚೂ ಆತರ 2 ಸಾರಿ ಹೊಡಿಸ್ಬಿಡೋದ್ರ ಸರ್. ಅದು ಪೂರಾ ಭೂಮಿಯಲ್ಲಿ ಸೇರಿ ಫಲವತ್ತತೆ ಜಾಸ್ತಿ ಆಗ್ತದೆ ಸರ್. ಎಕರೆಗೆ ಎಷ್ಟು ಆದಾಯ ಬರ್ತದೆ ವಿಶ್ವನಾಥ್ ಪಾಟೀಲ್ ಸರ್? ಮಿನಿಮಮ್ ಸರ್ 2 ಲಕ್ಷ ರೂಪಾಯಿ ಬಂದೇ ಬರುತ್ತೆ ಸರ್ ಎಕರೆ. ಖರ್ಚು ಎಷ್ಟಾಗ್ತದೆ? ಖರ್ಚು ಒಂದ್ ಎಕರೆ ನೋಡ್ರಿ 30-40 ಸಾವಿರ ರೂಪಾಯಿ ಬರುತ್ತೆ ಸರ್. 30-40 ಸಾವಿರ ಬರ್ತದೆ? ಹಾ ಸರ್. ಆದಾಯ? ಆದಾಯ 1.5 ಲಕ್ಷ ರೂಪಾಯಿ ಉಳಿತಾರೆ ಒಂದ್ ಎಕರೆ. ಒಂದ್ ಎಕರೆ ಅದು 5 ರೂಪಾಯಿ ನಮ್ಗೆ ರೇಟ್ ಹತ್ತಂದ್ರೆ ನಮ್ದು ಲಕ್ ಚಲೋನೇ ಇತ್ತಂದ್ರೆ ಸರ್ ಜಾಸ್ತಿ ಆಗ್ಬಹುದು. ಡಿಮ್ಯಾಂಡ್ ಹೆಚ್ಚಾದಾಗೆ ಬೆಲೆ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಪಪ್ಪಾಯ ಕೃಷಿಯಲ್ಲಿ ಒಳ್ಳೆ ಆದಾಯ ಇದೆ ಅಂತ? ಇದೆ ಸರ್, ಇದೆ ಸರ್. ನೀರು ಹೆಚ್ಚು ಬೇಕಾಗ್ತದೆ ಹೇಗೆ? ಹಾ ಸರ್, ನೀರು ಸ್ವಲ್ಪ ಬೇಕು ಸರ್. ಇವಾಗ ಸ್ಟಾರ್ಟಿಂಗ್ ನೀರು ಒಂದು ಹಾಫ್ ಅನ್ ಅವರ್ ಇದ್ರೆ ಸಾಕು ಸರ್, 1/2 ಗಂಟೆ ನೀರು ಬಿಟ್ರೆ ಸರ್ ಸಾಕಾಗುತ್ತೆ ಸರ್. ಅತಿ ನೀರು ಜಾಸ್ತಿ ಸರ್. ಬೇರೆ ರೋಗ ಏನಾದ್ರು ಬರ್ತದ? ಬರ್ತ ಸರ್, ರೋಗ ಜಾಸ್ತಿ ಸರ್. ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಈಗ ಸ್ಪ್ರೇ ಮಾಡ್ಕೋತ ಸರ್, ಬೇವಿನ ಎಣ್ಣೆ ನೀಮ್ ಆಯಿಲ್ ರೀ. ಅದಕ್ಕೆ ಹಾ ಸರ್, ಇದು ನಮ್ಗ ಸ್ವಲ್ಪ ಹೆಲ್ಪ್ ಅಂದ್ರೆ ಸರ್, ನಮ್ಗೆ ಕೆವಿಕೆ ಜಯರಾಮ ಸರ್ ಏನ್ರಿ, ರಾಜು ತೆಗಳಿ ಸರ್, ಅವರೆಲ್ಲ ಸಹಾಯ ಸರ್, ಅವ್ರ ಮಾಹಿತಿಯಿಂದ ನಾ ಇವಾಗ ಕೃಷಿ ಮಾಡ್ತಾ ಇರೋ ಸರ್. ಇಲ್ಲ ಅಂದ್ರೆ ಸಾಧ್ಯ ಆಗಿಲ್ರಿ. ಅಂದ್ರೆ ಅವರ ಮಾರ್ಗದರ್ಶನ ರೈತರ ಮೇಲೆ ಇರ್ತದೆ ಸರ್. ಅದಾರ ಸರ್, ಆದ ಕಾರಣ ಇಷ್ಟು ಒಳ್ಳೆ ಬೆಳೆ ಬೆಳಿಲಿಕ್ಕೆ ಆಗ್ತದೆ ಅಲ್ವಾ? ಅಂದ್ರೆ ರೋಗ ನಿಯಂತ್ರಣ ಮಾಡಿಕೊಂಡು ಕೃಷಿಯನ್ನು ಮಾಡ್ತೀವಿ ಸರ್. ಈಗ ಏನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿಸ್ತಾರ ಮಾಡಬೇಕಂತ 3 ಎಕರೆಯಲ್ಲಿ ಇದೆ, ಇನ್ನು ಹೆಚ್ಚು ಮಾಡಬೇಕಂತ ಇದ್ರೆ ಮಾಡಮ್ ಸರ್? ಮುಂದಿನ ಸರಿ ಮತ್ ಮಾಡ್ಕೊಳ್ತೀನಿ. ಇದೇ ಮತ್ತ ಮಿಶ್ರ ಬೆಳೆ ಮಣ್ಣಿನ ಸರ್, ಅದು ಪಪ್ಪಾಯಿ ಅಲ್ರಿ, ಶೇಂಗಾ ಮಣ್ಣು. ಪಪ್ಪಾಯಿ ಯಾವ ವೇಳೆಗೆ ಬರ್ತದೆ, ಅದಕ್ಕೆ ಅವಧಿ ಅಂತ ಇರ್ತದೆ? ಹೌದು ಸೀಸನ್ ಅಂತ. ಹೌದು ಸರ್. ಯಾವ ಈಗ ಆಗಸ್ಟ್ ನಲ್ಲಿ ನಾವು ಲವಣಿ ಮಾಡಿದೇವ ಸರ್, ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಸರ್. ಏಪ್ರಿಲ್? ಹಾ, ಏಪ್ರಿಲ್ ಬರ್ಲಿಕ್ಕೆ ಬರ್ಲಿಕ್ಕೆ ಚಾಲು ಆಗ್ತಾರೆ. ಏಪ್ರಿಲ್ ಲಾಸ್ಟ್ ವೀಕ್ ಇಂದ ಚಾಲು ಆಗುತ್ತೆ ಸರ್. ಮುಂದ ನಮ್ಗ ದೀಪಾವಳಿ ತನಕ ಆಗುತ್ತೆ ಸರ್, ಆಟೋ ತನಕ ಕ್ಲಿಯರ್ ಆಗುತ್ತೆ, ಬೆಳೆ ಬರ್ತಾನೆ. ಹಾ, ಬರ್ತಾ ಇರ್ತದೆ. ಈಗ ಈ ಮಾರಾಟಕ್ಕೆ ನೀವು ನಿಮ್ಮ ಕೃಷಿ ಭೂಮಿಗೆ ಬಂದವರಿಗೆ ಕೊಡುವುದಕ್ಕಿಂತ ಈಗ ಹೊರಗೆ ನೀವೇ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚು ಲಾಭ ಆಗ್ಲಿಕ್ಕಿಲ್ಲ ಪಾಟೀಲ್? ಆಗಲ್ ಸರ್. ಅದು ಯಾಕೆ? ಸಾಗಣೆ ಎಲ್ಲ ಸಾಗಣೆ ಕಷ್ಟ ಆಗುತ್ತೆ ಸರ್. ಟ್ರಾನ್ಸ್ಪೋರ್ಟ್ ಅದು ನಮ್ಗೆ ಇದು ಆಗಲ್ಲ ಸರ್. ಇದೇ ತೋಟದಾಗ ಕೆಲಸ ಮಾಡಿ ಇದೇ ಇದು ಮಾಡದೆ ತೋಟದಾಗ ಇರ್ತದ್ರಿ, ಈಗ ನಾವೇ ಮಾಡಬಹುದು ಆಗಲ್ರಿ. ಹಿಂಗಾಗಿ ಅವರಿಗೆ ಅಪರಿಸ್ತರೇ ಕೊಟ್ಬಿಡ್ತೇವ್ರಿ ನಾವು. ಅದು ಒಳ್ಳೇದು, ಬಂದು ಅವರೇ ಖರೀದಿ ಮಾಡ್ತಾರೆ, ರಗಳೆಲ್ಲ ಅಂತ. ಪಪ್ಪಾಯ ಬೆಳೆ ಮಾಡಬೇಕನ್ನೋರಿಗೆ ನಿಮ್ ಸಲಹೆ ಏನು? ಮಾಡ್ರಿ, ಚೆನ್ನಾಗಿದ್ದಾರೆ ಸರ್. ಅದು ನೀವು ಹೇಳಿದ್ರಿ, 1 ಎಕರೆಗೆ 2 ಲಕ್ಷದವರೆಗೆ ಆದಾಯ ಬರ್ತದೆ, ಅದರಲ್ಲಿ 30-40 ಸಾವಿರ ಮಾತ್ರ ಖರ್ಚು, ಬಾಕಿ ಎಲ್ಲ ಉಳಿಕೆ ಉಳಿಕೆ ಉಳಿಕೆ ಆಯ್ತು ಸರ್.

ಹೌದು, ಅಲ್ಲಿ ಇದು ಆತರ ಕಾಯಿನೂ ಸರಿಯಾಗಿ ಬರುತ್ತೆ ಸರ್. ಅಂದ್ರೆ ಹೇಗೆ ಇದು ಫಸಲು ಹೇಗೆ ಬರ್ತದೆ ಇದ್ರದ್ದು? ಅಂದ್ರೆ 7 ತಿಂಗಳ ನಂತರನೇ ಕಟಿಂಗ್ ಆಗ್ತಾರೆ ಸರ್. 7 ತಿಂಗಳು ಕಾಯ್ಬೇಕು? ಹಾ ರೀ, 7 ತಿಂಗಳು ಕಾಯ್ದು ಸಿಂದು ನಾವು ನುಗ್ಗೆ ಗಿಡ ದೊಡ್ಡದಾಗಿ ಬೆಳೆಯಲ್ಲ, ಸಾಧಾರಣ ಸರ್. ನಾವು ಕಂಟಿನ್ಯೂ ಅದು ಕಡಿಲಾರದೆ ಬಿಟ್ಟೆ ಅಂದ್ರೆ ಬೆಳೀತಾರೆ ಸರ್. ಒಂದ್ ವರ್ಷಕ್ಕೆ ತೆಗಿಬೇಕಾದ್ರೆ ಮತ್ತೆ ಹಿಂಗೆ ಕಟಿಂಗ್ ಮಾಡ್ಬೇಕ್ರಿ ಸರ್, ತೆಗಿಬೇಕ್ರಿ. ಮತ್ತ ನಾವ್ ಮತ್ತ ಬೀಜ ಊರ್ಬೋದ್ರಿ, ಇಲ್ಲಾಂದ್ರೆ ಮತ್ತೆ ಬಡ್ಡಿ ಮ್ಯಾಗ ಮಾಡಬಹುದು. ಬಡ್ಡಿ ಮ್ಯಾಗ ಆಗ್ತದೆ ಸರ್. ಯಾವ್ದು ಬೀಜದಲ್ಲಿ ಒಳ್ಳೇದ ಬಡ್ಡಿ ಮೇಲೆ ಒಳ್ಳೇದ ಸರ್? 2 ವರ್ಷ ಬಡ್ಡಿ ಚೆನ್ನಾಗಿ ಬರುತ್ತೆ ಸರ್. 2 ವರ್ಷ ನಂತರ ತೆಗೆದು ಮತ್ತೆ ಬೀಜಾನೆ ಮಾಡ್ಬೇಕು ಸರ್. ಓಹೋಹೋ, ಅದಕ್ಕೆ ಅಂದ್ರೆ ಕಾಯಿದು ಮತ್ತೆ ಚಲೋ ಬರ್ತದೆ ಸರ್. ಇಲ್ಲಾಂದ್ರೆ ಹಂಗೆ ಹಳಿದ ಗಿಡ ಇಟ್ಟೆ ಅಂದ್ರೆ ಮತ್ತೆ ಕಾಯಿಯಲ್ಲಿ ಒಂಥರ ಕುಬ್ಜಿ ಆಗ್ತದೆ ಸರ್. ಏನು ದಪ್ಪ ಬರ್ತದೆ, ಉದ್ದ ಬರ್ತದೆ, ಹೇಗೆ ಅದು ಸರ್? ಉದ್ದ ಬರ್ತದೆ ಸರ್, ಅದು 2 ಫೂಟ್ ಫೂಟ್ ದೇಡ್ 1.5 ಫೂಟ್ ಅದು ಆಗುತ್ತೆ ಸರ್. ಹೇಗೆ ಕಟಾವು ಹೇಗೆ ಅದು, ಎಷ್ಟು ಸಮಯಕ್ಕೆ ಮಾಡ್ಬೇಕು ಸರ್? 15 ಕಮ್ ಕಟಿಂಗ್ ಮಾಡ್ತೀರಿ ಅದನ್ನ? ದಪ್ಪ ದಪ್ಪ ಕಾಯಿ ಏನವಲ್ರಿ, ಅವು ಕಟಿಂಗ್ ಮಾಡ್ಕೊಳ್ರಿ. ಅದು ಮಾರ್ಕೆಟಿಂಗ್ ನಮ್ಮ ಹೈದರಾಬಾದ್ ಮಾಡ್ತೇವೆ ಸರ್ ಜಾಸ್ತಿ. ಲೋಕಲ್ ಮಾಡಲ್ಲ ಇಲ್ಲ ಸರ್. ನಮ್ಮ ಊರಲ್ಲಿ ಫುಲ್ ನಮ್ಮೂರ ಚಳಿಗೇರಿ ಮತ್ತೆಂದು ಮದನಿಪರ್ಗ ಪೂರ ಏನದ್ರಿ, ಹೈದರಾಬಾದ್ಗೆ ಹೋದ್ರಿ. ಅಂದ್ರೆ ನೀವೆಲ್ಲ ಕೃಷಿಕರು ಒಟ್ಟು ಸೇರ್ಕೊಂಡು? ಒಟ್ಟು ಸೇರ್ಕೊಂಡು ಬಂದು. ನಿಮ್ಮಲ್ಲಿ ಎಷ್ಟು ಕಟಾವ್ ಆಗ್ತದೆ? ನಮ್ಮಲ್ಲಿ ಸರ್ ಡೈಲಿ 1 ಲೋಡ್ ಹೋಗುತ್ತೆ ಸರ್. ಓಹೋಹೋ, ನಿಮ್ಮ ಜಮೀನಿಂದ ಎಷ್ಟು ಹೋಗ್ತದೆ? ನಾವು 15 ಕಿಲೋಮ್ ಕಟಿಂಗ್ ಮಾಡ್ತೀನಿ ಸರ್. ಒಂದು 5-6 ಕ್ವಿಂಟಲ್ ಹಚ್ಚಿಬಿಡ್ತೀನಿ. 5-6 ಕ್ವಿಂಟಲ್ ನಿಮ್ದೇ ಇರ್ತದೆ? ಹಾ ಸರ್. ಓಹೋ, ಒಂದು ಲಾರಿಯಲ್ಲೇ ಕಳಿಸಿಬಿಡ್ತೀನಿ. ಲಾರಿಯಲ್ಲಿ ಅಷ್ಟು ಮಂದಿ ಎಲ್ಲ ರೈತ ಸೇರಿ. ಹೇಗೆ ಕಿಲೋಗೆ ಹೇಗೆ ಮಾರಾಟ ಆಗ್ತದೆ ಸರ್? ಸುರುವಿಗೆ ನೋಡಿ ಸರ್, 150 ರೂಪಾಯಿ ತನಕ ಮಾರಿದೇವ್ರಿ ಕಿಲೋಗೆ. ಹಾ, ಇವಾಗ 10 ರೂಪಾಯಿ ತನಕ ರೇಟ್ ಆಗಿದೆ ಸರ್ ಲಾಸ್ಟ್. ಹಿಂಗೆ ಕಡಿಮೆ ಅಂದ್ರೆ 10 ರೂಪಾಯಿ? ಹಾ, ಕಡಿಮೆ ಕಿಲೋಗೆ 10 ರೂಪಾಯಿ. ಹಾ, ಕಿಲೋಗೆ 10 ರೂಪಾಯಿ ರೀ. ಇದೇ ಕಾಯಿನೇ ಮೊದಲು 150 ರೂಪಾಯಿ ಮಾರಿದೇವ್ರಿ ಸರ್. ಓಹೋ, ಈಗ ಹೇಗಿದೆ ರೇಟ್? ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇವಾಗ 14-15 ಮಾರ್ತಾ ಇದೆ ಸರ್. ಮಾರ್ಕೆಟ್ ಅಲ್ಲಿ 30-40 ರೂಪಾಯಿ ತಗೊಳ್ತಾರೆ. ಹಾ ಸರ್, ಅದೇ ರೀ, ನಮ್ಮ ರೈತರದು ಮತ್ತೆ ನಡುವ ದಲ್ಲಾಳಿಗಳಿಗೆ ರೈತನಿಗೆ ಇದೇ ತೊಂದರೆ. ಸ್ವಲ್ಪ ಗ್ರಾಹಕರಿಗೆ ಆದಾಯ ಕಡಿಮೆ ಆಗೋದು. ಹೌದು ಸರ್. ಹೈದರಾಬಾದ್ ಮಾರ್ಕೆಟ್ ನಲ್ಲಿ ತುಂಬಾ ಬೇಡಿಕೆ ಇದೆ. ಹಾ, ನುಗ್ಗಿ ಚೈತ್ಯವಾಗಿ ಹೋಗೋದು ಹೈದರಾಬಾದ್ ಮಾರ್ಕೆಟ್ ಸರ್. ಓಹೋ, ನಿಮ್ಗೆ ಈಗ ಹೆಚ್ಚು ಲಾಭ ಅಂತ ಅನಿಸ್ತದೆ ಅದರಲ್ಲಿ ಕೂಡ? ಹಾ ಸರ್, ಅದಕ್ಕೆ ಯಾವುದೇ ಲಾಗೋಡಿ ಇರಲ್ಲ ಸರ್. ನಾವು ಬಾಂಡಲ್ ಹಾಕದೇ ಕಡಿಮೆ ಇಲ್ಲ ಸರ್. ಖರ್ಚು ಕಡಿಮೆ ಅಂತ ಕಾಣುತ್ತೆ. ಬಹಳ ಕಡಿಮೆ ಖರ್ಚು ಸರ್. ಏನೇನು ಗೊಬ್ಬರ ಎಲ್ಲ ಹಾಕ್ಬೇಕು, ನೀರೆಲ್ಲ ಬಿಡಬೇಕು, ಹೇಗೆ? ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್. ಸ್ವಲ್ಪ 2 ಸಾರಿ ತಿಪ್ಪಿ ಗೊಬ್ಬರ ಕಟ್ಸೋದನ್ನು ಬಿಟ್ಟು ನಡೀತದೆ ಸರ್. ಅದು ಫಸಲು ಚೆನ್ನಾಗಿ ಬರಬೇಕಾದ್ರೆ ಏನೇನು ಮಾಡ್ಬೇಕು? ಅದೇ ಸ್ವಲ್ಪ DAP ಅವು ಎಲ್ಲ ಕಟ್ಬೇಕು ಸರ್. ಅವು ಸ್ವಲ್ಪ ಹಾಕ್ತೀರಿ? ಹಾಕೋತ ಹೋಗ್ಬೇಕ್ರಿ. ಮತ್ತೆ ಕಲ್ಲಂಗಡಿ ಬೆಳೆಯನ್ನು ಹೇಗೆ ಮಾಡ್ತೀರಿ? ಎಷ್ಟು ಜಮೀನಲ್ಲಿ ಕಲ್ಲಂಗಡಿ? ಒಂದು 2 ಎಕರೆ ಜಮೀನಲ್ಲಿ ಮಾಡಿದ್ರಿ ಸರ್. ಯಾವ್ದು ವಿಶೇಷ ತಳಿಯನ್ನ? ಹಾ ಸರ್, ಅದ್ರಾಗ ಅವರಿ ಸರ್, ಮೆಲೋಡಿ ತಳಿ ನಾವು ಮಾಡಿನ್ರಿ ಸರ್. ಮೆಲೋಡಿ? ಹಾ ರೀ. ಎಲ್ಲಿಂದ ಈ ತಳಿಯನ್ನು ತರಿಸ್ತೀರಿ? ನಮ್ಮೂರಲ್ಲಿ ನರ್ಸರಿ ಇದಾರೆ ಸರ್, ಗಣಪತಿ ಕ್ಲಿಕ್ ಇತ್ತಳ್ರಿ. ಕೃಷಿ ವಿಧಾನ ಹೇಗೆ, ಯಾವ ರೀತಿ ಮಾಡ್ತೀರಿ? ನಾಟಿ ಮಾಡೋದ್ರಿ. ಅದೇ ಸರ್, ಒಂದು ಎಲ್ಲ ಮಲ್ಚಿಂಗ್ ಮಾಡೋದ್ರಿ. ಮಲ್ಚಿಂಗ್ ಮಾಡಿಕೊಂಡ ಏನದ, ಒಂದು 1 ಎಕರೆಗೆ 6,000 ಈಗ ಕುಂಡ್ತಾವ್ ಸರ್. 6,000 ರೀ, ಒಂದು 100 ಫೂಟಿ ಒಂದು ಕುಂಡ್ಸಿದ ಅಂದ್ರೆ 6,000 ಈಗ ಕುಂಡ್ತಾವ್ರಿ. ನಾವು ಜರ ನಿಮ್ಮ ತೋಟ ಜೋರಾಗಿತ್ತಂದ್ರಿ, ಒಂದು 1.5 ಫೂಟ್ನು ಕುಂಡಿಸ್ಬೋದ್ರಿ. 5,000 ಆಗಿನ್ನು ಕುಂಡಿಸ್ಬೋದ್ರಿ. ಒಂದು ಹಂಗೆ ಸ್ಟಾರ್ಟಿಂಗ್ ಅದು ಎಷ್ಟು ಸರ್? ಎಷ್ಟು ಸಮಯದಲ್ಲಿ ಬರ್ತದೆ ಸರ್? 50-55 ದಿನ ಬರುತ್ತೆ ಸರ್. ಅದು ಖರ್ಚು ವೆಚ್ಚ ಎಲ್ಲ ಹೇಗೆ ಸರ್? ಖರ್ಚು ಜಾಸ್ತಿ ಸರ್ ಅದಕ್ಕೆ ಸ್ವಲ್ಪ. ಯಾಕೆ? 1 ಎಕರೆಗೆ ಇನ್ನೊಂದು ಮಿನಿಮಮ್ 50-60 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್. ಯಾವ್ದಕ್ಕೆ ಹೆಚ್ಚು ಖರ್ಚಾಗೋದು, ಗೊಬ್ಬರಕ್ಕ ಅಥವಾ ಹೇಗೆ? ಇದು ಸರ್ ವಾಟರ್ ಸಾಲೇಬಲ್ ಸದ್ಯ ಕಾಸ್ಟ್ಲಿ ಆಗಿದೆ ಸರ್. ಅದಕ್ಕೆ ಸ್ಪ್ರೇನು ಜಾಸ್ತಿ ರೇಟ್ ಆಗಿದೆ ಸರ್. ಹಿಂಗಾಗಿ ಅದು ರೇಟ್ ಮತ್ತೆ ಅಷ್ಟು ಹೋಗುತ್ತೆ ಸರ್, ಲಾಗೋಡಿ ಜಾಸ್ತಿ. ನಿಮ್ಮ ಜಮೀನಲ್ಲಿ ಎಷ್ಟು ಟನ್ ಸಿಗ್ತಾ ಇದೆ ಸರ್? 1 ಎಕರೆ ನಾ ಮಾಡಿನ್ರಿ, 1 ಎಕರೆಗೆ 11 ಟನ್ ಮಾಲಿ. ಮಾರಾಟ ಇಲ್ಲಿ ಬಂದು ಖರೀದಿ ಮಾಡ್ತಾರೆ? ಹಾ, ಇಲ್ಲೇ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ. ಸ್ಥಳೀಯ ಮಾರುಕಟ್ಟೆ? ಹೌದು ಸರ್, ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾಡಿದ್ದಾರೆ ಸರ್. ಎಷ್ಟು ಕಿಲೋಗೆ ಹೇಗೆ ರೇಟ್ ಕೊಡ್ತಾರೆ ನಿಮಗೆ ಸರ್? ಅದು ಸೀಸನ್ ಮೇಲೆ ಹೋದ್ ಸರ್. ಈಗ ಬೇಸಿಗೆ ಸೀಸನ್ ಬೇಡಿಕೆ ಇದ್ದಾಗ ಎಷ್ಟು ಬೆಲೆಗೆ? ಹೆಚ್ಚು ಬೇಡಿಕೆ ಇದ್ದಾಗ 25-30 ತನಕ ಮಾರಿದೆ ಸರ್. ಓಹೋ, ಕಿಲೋಗೆ? ಹಾ ಸರ್. ಒಂದು ಕಲ್ಲಂಗಡಿ ಎಷ್ಟು ಭಾರ ತೂಗ್ತದೆ? ಒಂದು ಕಲ್ಲಂಗಡಿ 6-7 ತನಕ ಆಗುವ ಸರ್. ಎಲ್ಲ ಸರಾಸರಿ 3-3.5 ಇರ್ತದೆ ಸರ್. ಒಳಗೆ ಜಾಸ್ತಿ ಒಂದು ಹಚ್ಚಕಮ್ಮ ಅಂದ್ರೂ 6-7 ಕೆಜಿ ತನಕ ಆಗ್ಬಹುದು ಸರ್. ಈಗ ನೀವು ಬೆಳೆಯುವಂತ ಮೆಲೋಡಿ, ಮೆಲೋಡಿ ತಲೆಯಲ್ಲಿ ಅದು ಏನು ವಿಶೇಷತೆ ಅದರದ್ದು? ಅದು ಅಂದ್ರೆ ಹಣ್ಣು ದೊಡ್ಡದಾಗ್ತದ, ಸೈಜ್ ಚೆನ್ನಾಗಿ ಬರ್ತದೆ ಸರ್. ಬೀಜ ದಪ್ಪ ಇರಲ್ಲ ಸರ್, ಒಳಗೆ ಸಣ್ಣದಿರ ಸಣ್ಣ ಇರ್ತದೆ ಬೀಜ ರೀ.

ಇದುವರೆಗೆ ಆಳಂದ ತಾಲೂಕಿನ ನಿಂಬಾಳೆ ಗ್ರಾಮದ ಯುವ ರೈತ ವಿಶ್ವನಾಥ್ ಬಾಬುರಾವ್ ಪೊಲೀಸ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾ ಸದಾನಂದ ಪೇರ್ಲ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಚಂದ್ರಶಾ ಯಕಲೂರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಜನ್ಮ ಸಾರ್ಥಕ. ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ, ಹರಿಯರ ಚರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ, ಹರಿಯರ ಚರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ, ಹರಿಯರ ಚರಣರ ತಾಯಿ ಚರಣಕ ಮೂರ್ತಿ ಪೂಜಿ ಸೋತ್ರಿ ಕಾಲಕ, ಹರಿಹರ ಶರಣರ ತಾಯಿ ಚರಣಕ ಮೂರ್ತಿ ಪೂಜಿ ಕಾಲಕ. ಆ ಗುರುವಿನ ಗುರು ಆಶೀರ್ವಾದ ಇದಕ್ಕ, ಗುರುವಿನ ಗುರು ಆಶೀರ್ವಾದ ಇದಕ್ಕ ಗುರ್ತು ಇಟ್ಟು ನಡೀತಾಯಿ ವತನಕ, ತಾಯಿ ಸೇವೆ ಮಾಡೋ ಜನ್ಮಕ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ನಿತ್ಯ ಪೂಜೆ ಮಾಡೋ ತಾಯಿ ತಂದೆ ಪಾಲ್ಕ ಕಲ್ತರ ನಡ ಗುಟ್ಟುವಾರೋ ಕೈಲಾಸಕ, ನಿತ್ಯ ಪೂಜೆ ಮಾಡೋ ತಾಯಿ ತಂದೆ ಪಾಲ್ಕ ಕಲ್ತರ ನಡ ಗುಟ್ಟುವಾರೋ ಕೈಲಾಸಕ, ನಿತ್ಯ ಪೂಜೆ ಮಾಡೋ ತಾಯಿ ತಂದೆ ಪಾಲ್ಕ ಇಟ್ಟಲ ನಿಂತ ಇಂದಿನ ತನಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ವಾದಕ್ಕೆ ಬಾಯಿ ಬಡಿ ಬ್ಯಾಡಲ್ಲ ಮೂರ್ಖ, ವಾದ ಕುವ ಮಕ್ಕ ಹುಟ್ಟಿಯ ಸಾರ್ಥಕ, ವಾದಕ್ಕೆ ವಾದಕ್ಕೆ ಬಾಯಿ ಬಡಿ ಬ್ಯಾಡಲ್ಲ ಮೂರ್ಖ, ವಾದಕ್ಕುವ ಮಕ್ಕಳು ಹುಟ್ಟಿನ ಸಾರ್ಥಕ, ವಾದಕ್ಕೆ ಬಾಯಿ ಬ್ಯಾಡಲ್ಲ ಮೂರ್ಖ, ವಾದಕ್ಕುವ ಮಕ್ಕಳು ವಾದಕ್ಕುವ ಮಕ್ಕಳು ಹುಟ್ಟಿನ ಸಾರ್ಥಕ, ವಾದಕ್ಕುವ ಮಕ್ಕಳು ಹುಟ್ಟಿನ ಸಾರ್ಥಕ, ಅವ್ವಂದಿ ನೋಡ್ತವ್ರಿ ಹಂದಿ ಜಲ್ಮಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ಚಂದ್ರಶಾ ಯಕಲೂರ್ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಕೃಷಿ ರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 85%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 90%,